ಸಾವಾಸ್ಯಮಿದಗುಂ ಸರ್ವಂ ಏನ ದೃಷ್ಟೇನ ಭುಂಜೀವ ಮಾರ್ಗದರ್ಶಕಸ್ಯ ಸಿದ್ಧನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಃ ಏವಂ ತ್ವಯಿ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಭಾಷ್ಯ ತಗೋಬೇಕಲ್ಲ. ಕುರುವನ್ನೀವ ಇಹ ಕನ್ನಡದಲ್ಲಿ ಇದಕ್ಕೆ ವ್ಯತ್ಯಾಸ. ನೀವು ಕನ್ನಡ ಬುಕ್ ಹಿಡಿದಿರ್ತೀರಿ, ಹೌದಲ್ಲ? ಭಾಷ್ಯ ತಗೊಳ್ಳಿ. ಕುರುವನ್ನೀವ ಇಹ ಕುರುವನ್ನೀವ ಇಹ ನಿರ್ವರ್ತಯನ್ ಇವ ಕರ್ಮಾಣಿ ಅಗ್ನಿಹೋತ್ರಾದೀನಿ ಜಿಜೀವಿಷೇತ ಜೀವಿತಂ ಇಚ್ಛೇತ ಶತಂ ಶತಸಂಗ ಸಂಖ್ಯಾಕಾಃ ಸಮಾಃ ಸಂವತ್ಸರಾ ತಾವದ್ಹಿ ಪುರುಷಸ್ಯ ಪರಮ ಆಯುಃ ನಿರೂಪಿತಂ. ಸಾಮಾಜಿಕ ಈ ಕ್ಷಣಾತ್ರಯಗಳಲ್ಲಿ ಮುಳುಗಿದವನು ಇತರರಾದಂತಹ ಇವರು ಅಜ್ಞಾನಿಗಳಂಥವರು ಆತ್ಮಜ್ಞಾನಕ್ಕೆ ಅರ್ಹತೆಯನ್ನು ಹೊಂದದೇ ಇದ್ದವರು ಮುಮುಕ್ಷುಗಳಲ್ಲದೇ ಇದ್ದವರು ಅವರನ್ನ ಉದ್ದೇಶಿಸಿ ಈ ಮಂತ್ರ ಬಂದಿದೆ. ಮುಮುಕ್ಷುಗಳಾಗಿ ಬಂದಿಲ್ಲ, ಅಗ್ನಿಹೋತ್ರ ಮಾಡೋದೇನು ಅಂತ. ಯಾರು ಮೋಕ್ಷಕ್ಕೆ ಅರ್ಹತೆಯನ್ನು ಹೊಂದಿಲ್ಲವೋ ಅವರು ತಮ್ಮ ಕಾಲವನ್ನು ಹೇಗೆ ಕಳಿಬೇಕು, ತಮ್ಮ ಆಯುಷ್ಯವನ್ನ ಹೇಗೆ ಸಾರ್ಥಕಗೊಳಿಸಿಕೊಳ್ಬೇಕು, ಕಳೆಯೋದು ಬೇರೆ ಸಾರ್ಥಕಗೊಳಿಸಿಕೊಳ್ಬೇಕು. ಆ ಸಾರ್ಥಕತೆಯ ಸಾಧನಾ ಭಾಗದಲ್ಲಿ ಇವು ಎರಡು ಸಂಗತಿಗಳನ್ನು ಕೊಟ್ಟಿದ್ದಾರೆ. ವೈದಿಕ ರೀತಿಯಲ್ಲಿ ಹೇಗೆ ಸಾಧಿಸಬೇಕು, ವ್ಯಾವಹಾರಿಕವಾಗಿ ಹೇಗೆ ಸಾಧಿಸಬೇಕು. ಪೀಠಿಕೆಯಲ್ಲಿ ನಿನ್ನೆ ಎಲ್ಲ ಹೇಳಿದೆ. ವೈದಿಕ ರೀತಿಯಲ್ಲಿ ವೇದಗಳು ತಿಳಿಸಿಕೊಟ್ಟಂತಹ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ವೈದಿಕ ರೀತಿ. ನಮ್ಮ ಲೈಫ್ ಸ್ಟೈಲ್ ಇಷ್ಟೇ ಇರಬೇಕು ಅಂತ. ನಿಮಗೆ ವೈದಿಕ ಜೀವನ ನಡೆಸಬೇಕು ಅಂತಿದ್ರೆ ನಮ್ಮ ಲೈಫ್ ಸ್ಟೈಲ್ ಇಷ್ಟೇ. ಇನ್ನು ಹೆಚ್ಚಿಗೆ ಏನು ಇರ್ತಕ್ಕದ್ದು, ನಿತ್ಯ ಕರ್ಮ. ನಿತ್ಯವೂ ಮಾಡಿಕೊಂಡು ಹೋಗಬೇಕಾದ ಕರ್ಮಗಳಿಗೆ ನಿತ್ಯ ಕರ್ಮಗಳು. ಪೂಜಾ, ಶಿವಪೂಜಾ, ಗಾಯತ್ರಿ ಜಪ, ಸಂಧ್ಯಾ ವಂದನ, ಆಲಾದನ, ಅರ್ಚನ, ಪಾರಾಯಣ, ಸ್ತುತಿ, ಇವು ನಿತ್ಯವೂ ಮಾಡಬೇಕಾದ ಕರ್ಮ. ಬೇರೆ ಬೇರೆ ಬೇರೆ ಬೇರೆ ಸಮಯ ಹಾಕೊಂಬುದು, ಆ ಬೇರೆ ಬೇರೆ ಸಮಯದಲ್ಲಿ ಇವನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಇದು ಸರ ಬೇಸರನೂ ಇಲ್ಲ ಇದ್ದಾರೆ. ಬೆಳಿಗ್ಗೆ 4:00 ಲಂಚ್ ಟೈಮ್ವರೆಗೂ ಒಂದಿಲ್ಲ ಒಂದು ಸಾಧನೆ ಇರ್ತಾರೆ. ಲಂಚ್ ಮುಗಿದ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಪುನಃ ಮತ್ತೆ ಸಾಧನೆಯನ್ನು ಕೊಡ್ತಾರೆ. ಏನು ಒಂದು ಪಾರಾಯಣ, ಎಂಥದೋ ಒಂದು ಜಪ, ಎಂಥದೋ ಒಂದು ಧ್ಯಾನ, ಎಂಥದೊಂದು ಉಪಾಸನ. ವೈದಿಕ ರೀತಿಯ ಜೀವನ ನಡೆಸಬೇಕಾದ್ರೆ ಹೇಗೆ ನಡೆಸಬೇಕು? ಇನ್ನು ವ್ಯಾವಹಾರಿಕವಾಗಿ ಅಂತಂದ್ರೆ ಅವರವರು ವಹಿಸಿಕೊಂಡ ಜವಾಬ್ದಾರಿಗಳನ್ನ ಸಮಯಾನುಸಾರ ಸಂದರ್ಭಾನುಸಾರ ಏನು ಕರ್ತವ್ಯ ಮಾಡಬೇಕೋ ಅವುಗಳನ್ನ ಮಾಡುವುದು ಅಷ್ಟೇ. ಆದರೆ ಇವರಿಬ್ಬರಿಗೂ ಒಂದು ಕಾಮನ್ ರೂಲ್ ಇಬ್ಬರು ಏನಂದ್ರೆ ಈಶ್ವರನನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಮಾಡ್ಬೇಕು. ಆವಾಗ ಈ ಪ್ರಕಾರವಾದ ಕರ್ಮಕಾಂಡವು ಈ ಪ್ರಕಾರವಾದ ಕರ್ಮ ನಿರ್ವಹಿಸುವುದು ಸಾರ್ಥಕ ಅನಿಸುತ್ತೆ. ಈಶ್ವರನ ತಂದ್ಕೊಳ್ಳಿಲ್ಲ ಅಂತಂದ್ರೆ ಇವು ಕರ್ಮಗಳು ಸ್ವಾರ್ಥ ಕರ್ಮಗಳು, ಅದು ವೈದಿಕ ಕರ್ಮವೇ ಇರಲಿ ಅದು ಲೌಕಿಕವೇ. ಯಾವಾಗ ಕರ್ಮವು ಸ್ವಾರ್ಥ ಕರ್ಮವಾಗಿರ್ತದೆ ಆವಾಗ ರಾಗದ್ವೇಷಗಳ ಪಾಪ ಪುಣ್ಯಗಳ ಸಂಗ್ರಹ ಬೆಳೀತಾವ, ಮನಸ್ಸು ಅಶಾಂತವಾಗ್ತದೆ, ಸಂಕುಚಿತವಾಗ್ತದೆ, ಸ್ಥೈರ್ಯ ಕುಸಿತದೆ, ಅದೃಢನಾಗಿರ್ತಾನೆ ವ್ಯಕ್ತಿ. ಇವತ್ತು ದುಷ್ಟ ಪರಂಪರೆಗೂ ಶುರುವಾಗ್ತದೆ. ಹಾಗಾದ್ರೆ ವೈದಿಕ ಕರ್ಮದಲ್ಲಾದರೂ ತೊಡಗು, ವ್ಯಾವಹಾರಿಕ ಕರ್ಮದಲ್ಲಾದರೂ ತೊಡಗು, ಮುಖ್ಯ ವಿಷಯ ಏನು ಅಂತಂದ್ರೆ ಈಶ್ವರನನ್ನ ನಮ್ಮ ಹೃದಯದಲ್ಲಿ ಸದಾ ಇಟ್ಕೋಬೇಕು. ಇದು ಈ ಪ್ರಕಾರವಾದ ಸಾಧಕನು ಈ ಪ್ರಕಾರವಾದ ಚಿಂತನೆ ಮಾಡಿದ್ದರೆ ಈಶ್ವರ ಅವಶ್ಯವಾಗಿ ಹೃದಯದಲ್ಲಿ ಬಿಡ್ತಾನೆ. ಆದ್ರೆ ಅವನು ಈ ಪ್ರಕಾರವಾದ ಚಿಂತನೆಯನ್ನು ಮಾಡೋದೇ ಇಲ್ಲ. ಅವನ ಚಿಂತನೆ ಮಾಡೋದು ಹೇಗಿರ್ತದೆ ಅಂದ್ರೆ, ಪೂಜೆ ಮಾಡುವಾಗ ಈಶ್ವರ, ಊಟ ಮಾಡುವಾಗ ಇನ್ನೊಂದು ಬರ್ತಾನೆ ಈಶ್ವರ. ಊಟ ಮಾಡುವಾಗ ಈಶ್ವರ ಬಂದು ಊಟ ಮಾಡಿದ್ರೆ ಮತ್ತೆ ನಾನು ಉಪವಾಸ ಬಿಡ್ಬೇಕಾಗ್ತದೆ. ಇಂಥ ಬುದ್ಧಿಯವರು ನಾವು. ಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲದೆ ಇಲ್ಲ ಇಲ್ಲ, ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಭಕ್ತಿ ಜ್ಞಾನ ಸಿದ್ಧಾರ್ಥಂ ವೈರಾಗ್ಯ ಬೇಡಲ್ಲ, ಭಕ್ತಿ ಜ್ಞಾನ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಭಕ್ತಿ ಜ್ಞಾನ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಆ ತಾಯಿ ಹೇಳ್ತಾಳೆ, ಯಾಕೆ ಮಕ್ಕಳು ಹಿಂಗೆ ಕಲಿಸ್ಕೊಟ್ಟೆ ಅಂತ ಹೇಳಿದ್ರೆ ತಾಯಿ ಹೇಳ್ತಾರೆ, ನನ್ನ ಮಕ್ಕಳು ವೈರಾಗ್ಯ ಬರುವುದಾಗ ಅದಕ್ಕೆ ಭಕ್ತಿ ಜ್ಞಾನ ಹೇಳ್ಕೊಟ್ರೆ ಸಾಕು ಭಗವಂತ ವೈರಾಗ್ಯ ಕೊಡುತ್ತೆ. ಹೀಗೆ ನಾವು ಹೇಳಿದಂಗೆ ಭಗವಂತ ಕೇಳಬೇಕು ಅನ್ನೋ ಬುದ್ಧಿಯವರು ನಾವು, ನಾವು ಕರೆದಲ್ಲಿ ಭಗವಂತ ಇರ್ಬೇಕು ಅನ್ನೋರು ನಾವು. ನಾವು ಇಟ್ಟಲ್ಲಿ ಕರೆದಲ್ಲ, ಯಾರು ಭಗವಂತನ ಕರೀಲಿಕ್ಕೆ ಹೋಗೋದಲ್ಲ, ನಾವು ಇಟ್ಟಲ್ಲಿ ಭಗವಂತ ಇರ್ಬೇಕು. ನಮ್ಮನ್ನು ಎಲ್ಲಿಡಬೇಕು ಅಲ್ಲಿರ್ಬೇಕು, ತಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಈ ಕಾಮನೆ ಚೌತಾರ ಇದು ಏನು ಕೆಲಸ ಮಾಡುದು ಮತ್ತೇನು? ಸದಾ ನಿನ್ನ ಹೃದಯದಲ್ಲಿ ಭಗವಂತ ಅವನಿಟ್ಕೊಂಡು ಕೆಲಸ ಮಾಡು. ನಿನ್ನ ಕರ್ಮ ನಿನಗೆ ಅರ್ಪಿಸ್ತಾ ಇದ್ದೆ, ನಿನ್ನ ಹೂವು ನಿನಗೆ ಅರ್ಪಿಸ್ತಾ ಇದ್ದೆ, ನಿನ್ನ ನೀ ಕೊಟ್ಟ ಆಹಾರವನ್ನು ನಿನಗೆ ನಿವೇದನ ಮಾಡ್ತಾ ಇದ್ದೆ, ನೀ ಕೊಟ್ಟ ನೀರನ್ನು ನಿನಗೆ ಸ್ನಾನ ಮಾಡಿಸ್ತಾ ಇದ್ದೇನೆ, ಈ ಕೊಟ್ಟಂತ ಬಟ್ಟೆಯನ್ನು ನೀನು ತೊಡಿಸ್ತಾ ಇದ್ದೆ. ತೇರಾ ತುಜಕೋ ಅರ್ಪಣ ಕ್ಯಾಲಾಗಿ ಏನಿದೆಯೋ ಅದು ನಿನಗೆ ಸಿಗುತ್ತೆ. ಸದಾಕಾಲವು ಈ ಭಾವ ಹೊರಗಡೆ ಶಬ್ದದಲ್ಲಿ ಹೇಳದೆ ಹೋದ ಚಿಂತೆ ಇಲ್ಲ, ಲೇಖನದಲ್ಲಿ ಬರೀದೆ ಹೋದ ಚಿಂತೆ ಇಲ್ಲ, ನಿನ್ನ ಹೃದಯದಲ್ಲಿ ಮಾತ್ರ ಈ ಚಿಂತನೆ ಸದಾ ಇರಬೇಕು. ಆನೆಸ್ಟ್ಲಿ ಅಂತ ಹೇಳಿ ನಾವು ಎಷ್ಟು ಇಂಥ ಜೀವನವನ್ನ ಎಷ್ಟು ಪ್ರಾಮಾಣಿಕವಾಗಿ ನಾವು ಕಳಿತೀವಿ ಅಷ್ಟು ಶಾಂತವಾಗಿ. ತಂದೆ ತಾಯಿ ಅಣ್ಣ ತಮ್ಮ ಪತಿ ಪತ್ನಿ ಗಂಡ ಹೆಂಡತಿ ಮಕ್ಕಳು ಎಷ್ಟು ಸಂಬಂಧಗಳು ಹಳಸಿ ಯಾಕೆ ಹೋಗ್ತಾರೆ ಅಂತಂದ್ರೆ ಈಶ್ವರನ ಮಾತಿ ಭಗವಂತನ ದೂರಿಟ್ಬಿಟ್ಟಿವೆ, ಪರಮಾತ್ಮನ ದೂರಿಟ್ಬಿಟ್ಟಿವೆ. ಇದಕ್ಕಾಗಿ ಎಲ್ಲ ಸಂಬಂಧಗಳು ಹಳಸಿ ಹೋಗ್ತಾರೆ. ಪರಮಾತ್ಮನ ತಂದು ಬಿಡಿದ್ರು ಒಳಗಡೆ ಆಗಿ ದೂರ ಇದ್ದಂತ ಹಳಸಿ ಹೋದಂತ ಸಂಬಂಧಗಳೆಲ್ಲ ಪವಿತ್ರವಾಗ್ತವೆ. ಯಾಕೆ ಗಂಗೆಯಲ್ಲಿ ಮುಳುಗಿದವರು ಹೇಗೆ ಪವಿತ್ರವಾಗ್ತಾರೆ ಅಂತ ಭಾವ ಇದೆಯೋ ಹಾಗೆ ಎಲ್ಲ ಪವಿತ್ರ. ಆದ್ದರಿಂದ ಇವರಿಬ್ಬರನ್ನು ಉದ್ದೇಶಿಸಿ ಈ ಮಾತನ್ನ ಎರಡನೇ ಶ್ಲೋಕ ಹೇಳುತ್ತದೆ. ಕುರುವನ್ನೇ ವೈ ಕರ್ಮಾನಿ, ಎಷ್ಟು ವರ್ಷ ಶತಂ ಸಮ. ಯಾಕೆಂದ್ರೆ ಒಂದು ಶಾಸ್ತ್ರವು ಮನುಷ್ಯನು ಶತಸಂಖ್ಯಾಕಾಹ ಸಮಾಹ ಸಂವತ್ಸರ ಒಂದು 100 ವರ್ಷ ಬಾಳ್ತಾನೆ ಅಂತ ಒಂದು ಅಂದಾಜು ಮನುಷ್ಯ ಶಾಸ್ತ್ರದಲ್ಲಿ. ಮನುಷ್ಯ 100 ವರ್ಷ ಬಾಳ್ತಾನೆ ಅಂತ ಒಂದು ಅಂದಾಜು. ಆ ಅಂದಾಜಿನ ಪ್ರಕಾರ ಇಲ್ಲಿ ಆಶೀರ್ವಾದ ಮಾಡ್ತು ಉಪನಿಷತ್ತು, ನೀನು ಇದೇ ತರ ಜೀವನ ನಡೆಸ್ತಾ ಎಷ್ಟು ವರ್ಷ ಬಾಳಪ್ಪ, 100 ವರ್ಷ ಬಾಳು. ಯಾಕೆ 110 ಅಲ್ಲ ಬಾ ಚಿಂತೆ, 110 ಅಲ್ಲ ಈ ತರ ಜೀವನ ಮಾಡ್ಕೊಂಡು 10ನೇ ವಯಸ್ಸಿಗೆ ಯಾಕೆ ಸಾಯ್ಬಾರ್ದು, ತಪ್ಪು, ಇನ್ನು ಪುರುಷಾರ್ಥ ಪಾಪ. ಇನ್ನು ನಿನಗೆ ಕರ್ಮದಲ್ಲಿಯ ಸ್ವಾತಂತ್ರ್ಯತೆ ಪಕ್ವವಾಗಿರೋದಿಲ್ಲ, ಸಪೋಸ್ ಟು ಬಿ ಒಂದು 45ರಿಂದ 55ನೇ ವಯಸ್ಸಿಗೆ ಮನುಷ್ಯನ ಸ್ವಲ್ಪ ಸಾಂಸಾರಿಕ ಪಾಠಗಳನ್ನು ಕಲಿತು ಸ್ವಲ್ಪ ಜವಾಬ್ದಾರಿಯಾದ ವ್ಯಕ್ತಿ ಆಗ್ತಾನೆ ಅಂತ ವ್ಯವಹಾರದಲ್ಲಿ ಕಂಡು ಬಂದಂತಹ ಒಂದು ಸತ್ಯ. ಕಡಿಮೆ 45ರಿಂದ 55 ವರ್ಷ ಆ ಮಧ್ಯದಲ್ಲಿ ಅವನು ಪಕ್ವನಾಗ್ತಾನೆ ಅಂತ ಬಿಡಿ, 80 ವರ್ಷ ಆದರೂ ಪಕ್ವವಾಗದೇ ಇದ್ದರಿಂದ ಪ್ರಶ್ನೆ ಬೇರೆ. ವ್ಯಾವಹಾರಿಕವಾಗಿ ನಾನು ಹೇಳೋದು, ನಾನು ಮಾನಸಿಕವಾಗಿ ಸೈಕಲಾಜಿಕಲಿ ಅದೆಲ್ಲ ಹೇಳ್ತಾ ಇಲ್ಲ, ವ್ಯಾವಹಾರಿಕವಾಗಿ ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ವ್ಯಾಪಾರ ಹೇಗೆ ಮಾಡಬೇಕು, ಖರೀದಿ ಹೇಗೆ ಮಾಡಬೇಕು, ಅಥವಾ ಜನರನ್ನು ಹೇಗೆ ಸಂಭಾಳಿಸ್ಬೇಕು ಹೇಗೆ, ಈ ಎಲ್ಲದಕ್ಕೂ ಸ್ವಲ್ಪ ಏನ್ ಬೇಕಾಗ್ತದೆ, ಒಂದು 45-55 ವರ್ಷ ಆ ಸಮಯದಲ್ಲಿ ಪ್ರಬುದ್ಧನಾಗಿರ್ತಾನೆ ವ್ಯಾವಹಾರಿಕವಾಗಿ. ಅನ್ಯಥಾ ಇವನು ಅಪಕ್ವನಾಗೇ ಮುಂದುವರಿತಾನೆ. ಇವನು 70 ವರ್ಷ ಆಗಲಿ 80 ವರ್ಷ ಆಗಲಿ ಇವನು ಪ್ರಬುದ್ಧನಾಗೋದೇ ಇಲ್ಲ. ಏನು ಸ್ವಲ್ಪ ವ್ಯವಹಾರದಲ್ಲಿ ಇವನು 45-55 ವರ್ಷಕ್ಕೆ ಪ್ರಬುದ್ಧನಾಗ್ತಾನೆ ಅಂತ ಅರ್ಥ. ಈ ಪ್ರಕಾರ ಇಷ್ಟು 100 ವರ್ಷ ಇವನು ಬಾಳಿದ್ದೆ ಆದರೆ, ಏನು ಈ ಕರ್ಮಗಳನ್ನು ಈಶ್ವರ ಭಾವದಿಂದ ಮಾಡಿಕೊಂಡು ಬಾಳಿದ್ದೆ ಆದರೆ ಇವನ ಜೀವನ ಸಾರ್ಥಕ ಜೀವನ ಅಂತ ಉಪನಿಷತ್ತು ಆಶೀರ್ವಾದ ಮಾಡ್ತದೆ. ಅದರಿಂದ ಹೇಳ್ತದೆ ಕುರುವನ್ನೇವ ಇಹ ಅಂದ್ರೇನು, ನಿರ್ವರ್ತವನ್ನೇವ ಕರ್ಮಾಣಿ ಅಗ್ನಿಹೋತ್ರಾದೀನಿ ಜಿಜೀವಿಷೇತ್ ಜೀವಿತ ಇಚ್ಛೇತ. ಇದು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದು ವೈದಿಕ ಕರ್ಮ ಹೌದು, ವೈದಿಕ ಕರ್ಮಗಳು ತೊಡಗಬೇಕು. ಇದು ಯಾಕೆ ತೊಡಗಬೇಕು, ಅಗ್ನಿಹೋತ್ರ ಜ್ಯೋತಿಷ್ಠ ಹೋಮ ಒಂದು ಎರಡು ಮೂರು ಇವೆ, ಅಗ್ನಿಹೋತ್ರ ಜ್ಯೋತಿಷ್ಠ ಹೋಮ ಆಮೇಲೆ ನಾಚಿಕೇ ಸಾಧನಿ ಇವು ಏನಿವೆಯೋ ಇವು ನಮಗೆ ಸ್ವರ್ಗಕ್ಕೆ ಡೈರೆಕ್ಟ್ ಆಗಿ ತಗೊಂಡು ಅಗ್ನಿಹೋತ್ರವು ಅಷ್ಟೆ, ನೋ ಆರ್ಡರ್ಸ್, ಟ್ರ್ಯಾಕ್ ತಪ್ಪುವುದಿಲ್ಲ, ಬುಲೆಟ್ ಟ್ರೈನ್ ಇದ್ದಂಗೆ. ಹೇಳ್ತದೆ ಉಪನಿಷತ್ತು ಏನು ಹೇಳ್ತದೆ, ಸೂರ್ಯನ ಒಂದೊಂದು ಕಿರಣ ಅದಲ್ಲ, ಸೂರ್ಯನ ಒಂದೊಂದು ಕಿರಣ ಅದು ಒಂದೊಂದು ಟನೆಲ್ ಅಂತೆ. ಸೂರ್ಯನ ಒಂದೊಂದು ಕಿರಣ ಅದು ಒಂದು ಟನೆಲ್, ಆ ಟನೆಲ್ ಒಳಗೆ ಈ ಜೀವಾತ್ಮ ತಾನು ಮಾಡಿದ ಈ ಕರ್ಮಗಳ ಪುಣ್ಯಗಳ ರಾಶಿಯನ್ನು ಹೊತ್ತುಕೊಂಡು ಅವನು ಬೆಳಕನ್ನು ಹೋಗ್ತಾನೆ. ಕಿರಣ ಎಷ್ಟು ಸೂಕ್ಷ್ಮ ಅದನ್ನ ಮೊದಲು ಗುರುತಿಸು, ಅದನ್ನು ಒಂದೊಳ್ಳೆ ಟನೆಲ್ ಮಾಡಿಕೊಂಡಿದ್ದಾರೆ, ಅದ್ರಲ್ಲಿ ಹೋಗೋ ಜೀವಾತ್ಮ ಎಷ್ಟು ಸೂಕ್ಷ್ಮ, ಇದೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಬುಲೆಟ್ ಟ್ರೈನ್ ಹತ್ತಬೇಕು. ಟ್ರೈನ್ ಅದು 400+ ಬುಲೆಟ್ ಟ್ರೈನ್ ಸ್ಪೀಡ್ ಹೋಗೋದು ಚೈನಾ ಶಂಘಾಯ್ ಏರ್ಪೋರ್ಟ್ ಟು ಶಂಘಾಯ್, ಶಂಘಾಯ್ ಟು ಏರ್ಪೋರ್ಟ್, ಆ 400 ಮೈಲ್ ಸ್ಪೀಡ್ ನಲ್ಲಿ ಹೋಗುವ ಟ್ರೈನು 7 ನಿಮಿಷದಲ್ಲಿ ಮುಟ್ಟುತ್ತದೆ. ಶಂಘಾಯ್ ಟು ಚೆನ್ನೈ, ಶಂಘಾಯ್ ಟು ಏರ್ಪೋರ್ಟ್, ಏರ್ಪೋರ್ಟ್ ಟು ಚೆನ್ನೈ 7ನೇ ನಿಮಿಷ, 7 ನಿಮಿಷಕ್ಕೆ ಮುಟ್ಟುತ್ತದೆ. ಡಿಸ್ಟೆನ್ಸ್ ಎಷ್ಟಿದೆ, 140 ಕಿಲೋಮೀಟರ್ ಡಿಸ್ಟೆನ್ಸ್, 7 ನಿಮಿಷ ಮುಟ್ಟ, 140,000 72 ಕಿಲೋಮೀಟರ್ ಡಿಸ್ಟೆನ್ಸ್, 72 ಕಿಲೋಮೀಟರ್ನ 7 ನಿಮಿಷ ಮುಟ್ತಾನೆ. ಇಟ್ಟು ಕಪ್ ಪರದಾಡೋದು ಕಾಫಿ ಹೆಂಗಿರ್ತ ಹಂಗೆ, ಅಲ್ಲಿ ಗಡಿಯಾರ ಹಾಕಿರ್ತಾರೆ ಕಂಪಾರ್ಟ್ಮೆಂಟ್, ಪ್ರತಿಯೊಂದು ಗಡಿಯಾರ ಹಾಕಿರ್ತಾರೆ, ಅನೌನ್ಸ್ ಮಾಡ್ತಾರೆ ನಿಮಗೆ ನಾವು ಫ್ರೀ ಕಾಫಿ ಕೊಡ್ತೀವಿ ತೋರಿ ಅಂತ ಹೇಳ್ತಾರೆ, ಆ ಕಾಫಿ ಇಟ್ಕೊಡ್ರಿ ಅಂತ ಹೇಳ್ತಾರೆ. ಅದೇ ಗಡಿಯಾರ ನೋಡಿ ಅಂತ ಹೇಳ್ತಾರೆ. ಕರೆಕ್ಟ್ ಇಷ್ಟು ಇಷ್ಟು ನಿಮಿಷ ಇಷ್ಟು ಸೆಕೆಂಡಿಗೆ ನೀವು ಆ ಪ್ಲಾಟ್ಫಾರ್ಮ್ ತಲುಪ್ತೀರಿ ಅಂತ ಹೇಳ್ತಾರೆ. ಆಮೇಲೆ ಅದು ಕಾಪಿ ಅಲುಗಾಡೋದು ಅಂತ ಹೇಳ್ತಾರೆ, ಎಲ್ಲ ಅನೌನ್ಸ್ ಮಾಡ್ತಾರೆ. ಅದು ಅಲುಗಾಡೋದನ್ನ ನೋಡೋದು ಹೆಂಗಿಲ್ಲ, ಹಂಗೆ ಸ್ಮೂತ್ ಅಂದ್ರೆ ಏನ ಹೆಂಗೆ ತನ್ನೇ ಹೋಗ್ತಿರೋದು, ಟ್ರ್ಯಾಕ್ ಮೇಲೆ ಹೋಗೋದಿಲ್ಲ, ಟ್ರ್ಯಾಕ್ಗೆ ಅಂಟ್ಕೊಂಡು ಹೋಗೋದಿಲ್ಲ, ಟ್ರ್ಯಾಕ್ ಮೇಲೆ ನಿಂದಿರ್ತದ ಅಷ್ಟೇ. ಆ ಟ್ರ್ಯಾಕ್ ಬಿಡ್ತು ಅಂತಂದ್ರೆ ಏನು, ಏರ್ ಮ್ಯಾಗ ಹೋಗ್ತು, ಮ್ಯಾಗ್ನೆಟಿಕ್ ಹ್ಯಾಂಗಿಂಗ್, ಹೋಲ್ ಟ್ರೇನ್ ಕೆಳಗು ಹಿಡಿತಾ ಇಲ್ಲ, ಮ್ಯಾಲ ಹಿಡಿತಾ ಇಲ್ಲ. ನಮ್ಮ ಸೋಮನಾಥ ಹಿಂದೆ ಇದ್ದ ಮಾತು, ಸೋಮನಾಥೇಶ್ವರ ಹೌದಲ್ಲ, ಸೋಮನಾಥೇಶ್ವರ ಸೌರಾಷ್ಟ್ರೇ ಸೋಮನಾಥ ವಿಚಾರ. ಆ ಸೋಮನಾಥ ಹೆಂಗಿದ್ದವ, ಅವನು ಪಾಣಿ ಬಟ್ಲೇ ಇಲ್ಲ, ಹೀಗೆ ಅಂತದ್ರೆ ಹೋಲ್ ದೇವಸ್ಥಾನದ ಒಳಗೆ ಶಿವ ತೇಲಾಡ್ತಾ ಇದ್ದ. ಹೌದು ಹೇಳ್ತಾರೆ ಶಾಸ್ತ್ರಜ್ಞರು ಬುಲೆಟ್ ಹಂಗೆ ಈ ಸೂರ್ಯ ರಶ್ಮಿ ಕಲ್ಪನೆ ಮಾಡ್ಕೊಡ್ರಿ. ಅದಕ್ಕೆ ಹೇಳಿದೆ ನೀವು ಬುಲೆಟ್ ಟ್ರೈನ್ ಪ್ರಯಾಣ ಮಾಡಿದ್ರು ನಿಮ್ಗೆ ಗೊತ್ತವರು ಎಂತೆಂಥ ಅಚೀವ್ಮೆಂಟ್ ಆಗಿದೆ ಬೇರೆ ದೇಶದಲ್ಲಿ ಅಂತಂದ್ರೆ. ಅವ್ನು ಹೇಳ್ತಾನೆ ಜಪಾನ್ದೊಳಗೆ ಕಾಯಿನ್ ಅನ್ನ ಕಾಯಿನ್ ಬಾಕ್ಸ್ ಹಾಕ್ತಿರು, ಫೋನ್ ಕಾಯಿನ್ ಬಾಕ್ಸ್, ಆ ಕಾಯಿನ್ ಅನ್ನ ಕಾಯಿನ್ ಬಾಕ್ಸ್ ಹಾಕಿ ಅದು ತೊಳಕ್ ಅಂತ ಶಬ್ದ ಆಗ್ತದೆ ಹಲೋ ಅಂತ ಅಮಾನ್ಯ ಶುರು ಮಾಡ್ತೀವಿ ಹೌದಾ. ಅಷ್ಟೊಳಗಾಗಿ 120 ಫ್ಲೋರ್ ಹೋಗ್ತದ ಲಿಫ್ಟ್ ಹೇಳ್ತಾನ, ಹಂಗೆ ಹೇಳ್ತಾನ. ನಾ ಜಪಾನ್ಗೆ ಹೋಗಿಲ್ಲ, ಬಟ್ ಜಪಾನ್ನಿಂದ ಬಂದಂತ ಒಬ್ಬನು ಮಿನಿಸ್ಟರ್ ಈ ಮಾತನ್ನ ಶ್ರೀ ಶ್ರೀ ಆಶ್ರಮದ ಹೇಳ್ತಾನ. ನಾವು ಎಷ್ಟು ಫಾಸ್ಟ್ ಹೋಗಿವೆ ಅಂತಂದ್ರೆ, ಒಂದು ಕಾಯಿನ ನೀವು ಕಾಯಿನ್ ಬೂತ್ನಾಗ ಒಂದು ಕಾಯಿನನ್ನ ಹಾಕಿ ಅದು ಶಬ್ದ ಮಾಡಿ ಮುಗಿಸೋದ್ರೊಳಗಾಗಿ 120 ಫ್ಲೋರ್ ನಾವು ಮೇಲೆ ಹೋಗಿರ್ತೇವೆ. ಅರ್ಥಾತ್ ನೀವು ಕಾಯಿನ್ ಹಾಕೋದ್ರೊಳಗೆ ನಾವೇ 120 ಫ್ಲೋರ್ ನ ಇರ್ತೇನೆ. ನಾವು ಇದನ್ನು ಕಲ್ಪನಾ ಕೂಡ ಮಾಡ್ಲಿಕ್ಕಾಗುತ್ತಿಲ್ಲ, ಅಲ್ಲ ಬಿಡು, ಒಂದ್ಸಲ ನಾವು ಮೊಬೈಲ್ ಕೂಡ ಕಲ್ಪನಾ ಮಾಡ್ಲಿಕ್ಕಾಗುತ್ತಿಲ್ಲ. ಇದು ಚಪರಾಸಿ ರೈತ. ಸೊ ಇವನು ಅಗ್ನಿಷ್ಠ ಹೋಮ ಜ್ಯೋತಿಷ್ಠ ಹೋಮ ಈ ಹೋಮಗಳನ್ನ ಮಾಡದಂತ ಇವನು ಸಾರ್ಥಕ ಜೀವನ. ಇದರ ಅರ್ಥ ಏನು, ಅವನು ಬಯಸಿದಂತಹ ಆ ಲೋಕಾದಿಗಳನ್ನ ಹೊಂತಾನೆ, ಆ ಲೋಕಾದಿ ಸುಖಗಳನ್ನು ಅವನು ಹೊಂತಾನೆ. ಇದೇ ಅವನ ಮಟ್ಟಿಗೆ ಅದು ಸಾರ್ಥಕ ಜೀವನ. ಅರ್ಥ ಆಗಲಿಲ್ಲ, ಅವನ ಮಟ್ಟಿಗೆ ಅದು ಸಾರ್ಥಕ. ಇಕಡೆ ಮೋಕ್ಷದ ವಿಚಾರ ತರಲೇಬಾರ್ದಿಲ್ಲಿ ಏನ್ರಿ, ಇದೇನ್ ಮಾಡ್ದಂಗಾಯ್ತು, ಎಲ್ಲ ಪುಣ್ಯಗಳು ಕರಗಿದ್ದಾನೆ ಮತ್ತು ವಾಪಸ್ ಬಂದ್ಬಿಡ್ತಾನೆ ಅನ್ನೋ ಭಾವ ಬರಬಾರ್ದು. ಯಾಕೆ ಅವರನ್ನ ಉದ್ದೇಶಿಸಿ ಇದು ಮಾತೇ ಆಡಿಲ್ಲ, ಇದು ಯಾರನ್ನ ಉದ್ದೇಶ ಮಾತಾಡಿದೆ, ಇಂತಹ ಸುಖ ಸ್ವಲ್ಪ ಸುಖ ನನಗೆ ಬೇಕು ಅಂತ ಬಯಸಿದವರು ಈ ತರ ಜೀವನ ಮಾಡಬೇಕು. ಆದ್ದರಿಂದ ತಾವಜ್ಜಿ ಪುರುಷಸ್ಯ ಪರಮ ಆಯುಹು ನಿರೂಪಿತಂ, ಹೌದೋ ಶತಸಂಖ್ಯಾಕಾಹ ಸಮಾಹ ಸಂವತ್ಸರ ತಾವತ್ತಿ, ಅಷ್ಟು ಮನುಷ್ಯನ ಒಂದು ಆಯುಷ್ಯವನ್ನ ಶಾಸ್ತ್ರವು ಪರಮಾಯುಹು ನಿರೂಪಿತಂ. ಇವನ್ ಪರಮಾಯುಹು ಇವನಿಗೆ ಪ್ರಾಪ್ತವಾಗುವ ಅತಿ ಹೆಚ್ಚು ಹೆಚ್ಚು ಹೆಚ್ಚು ಆಯುಷ್ಯ ಎಷ್ಟು ಅಂತಂದ್ರೆ 100 ಯಾರ್ದು ಬರ್ತಾ ಇದೆ. ಓಕೆ ನೆಕ್ಸ್ಟ್, ತಥಾಚ ಪ್ರಾಪ್ತ ಅನುವಾದೇನ ಯಜ್ಜಿಜೀವಿಷೇತ ಶತಂ ವರ್ಷಾಣಿ ತತ್ ಕುರ್ವನ್ನೇವ ಕರ್ಮಾಣಿ ಇತ್ಯೇತತ್ ವಿಧೀಯತೆ. ಈ ಪ್ರಕಾರ ವಿಧಿಸಲಾಗಿದೆ. ಯಾವ ಪ್ರಕಾರ ಅಂತಂದ್ರೆ ಪ್ರಾಪ್ತ ಅನುವಾದ, ನಮಗೆ ಶಾಸ್ತ್ರದ ಅನುವಾದ ಯಾವ ತರ ಲಭ್ಯ ಇದೆ ಅಂತಂದ್ರೆ ಅವನಿಗೆ ಈ ಪ್ರಕಾರವಾಗಿ ಜೀವನ ಮಾಡಬೇಕು. ಜಿಜೀವಿಷೇತ ಶತಂ ವರ್ಷಾಣಿ, ತಾನು ಬದುಕಿರುವ ಪೂರ್ಣ ಆಯುಷ್ಯ ಪೂರ್ತಿ ಅವನು ಈ ಕುರುವನ್ನೇವ ಕರ್ಮಾಣಿ ಜಿಜೀವಿಷೇತ, ಕರ್ಮಗಳನ್ನೇ ಮಾಡ್ತಾ ಇರಬೇಕು. ಏನೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಸ್ವಾರ್ಥಕ್ಕಾಗಿ ಮಾಡಿದೆಯೋ ನೀನು ಪುನಃ ಜನ್ಮ ಬೆಳೆಸ್ಕೋತೀಯ. ನೀನು ಈಶ್ವರ ಭಾವದಿಂದ ಮಾಡಿದೆಯೋ ನೀನು ಲೋಕಗಳನ್ನು ಹೊಂದೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಅದ್ರ ಜೊತೆಗೆ ಅಂತಃಕರಣವು ಕೂಡ ನೀನು ಶುದ್ಧವಾಗ್ತದೆ. ಆ ಮೂಲಕವಾಗಿ ನೀನು ಮತ್ತೊಂದು ಯಾವುದೊಂದು ಜನ್ಮದಲ್ಲಿ ಸದ್ಗುರುವನ್ನು ಹೊಂದಿ ಉಪದೇಶವನ್ನು ಪಡೆಯಬಹುದು. ಭಾಷ್ಯ ಇಲ್ಲಪ್ಪ ಪ್ರಕಾರೇಣ ತ್ವಯಿ ಜಿಜೀವಿಷತಿ ನರೇ ನರಮಾತ್ರ ಅಭಿಮಾನಿನಿ ಅಭಿಮಾನಿನೀತ ಅಭಿಮಾನಿನೀತ ನರ ಮಾತ್ರ ಅಭಿಮಾನಿ ನೀತ ಏತಸ್ಮಾತ್ ಅಗ್ನಿಹೋತ್ರಾದೀನಿ ಕರ್ಮಾಣಿ ಕುರ್ವತಃ ವರ್ತಮಾನಾತ್ ಪ್ರಕಾರಾತ್ ಅನ್ಯಥಾ ಪ್ರಕಾರಾಂತರಂ ನಾಸ್ತಿ ಏನ ಪ್ರಕಾರೇಣ ಅಶುಭಂ ಕರ್ಮ ನ ಲಿಪ್ಯತೆ ಕರ್ಮಣ ನ ಲಿಪ್ಯತ ಇತ್ಯರ್ಥ. ಅವನು ಈಶ್ವರ ಭಾವದಿಂದ ಕರ್ಮವನ್ನು ಮಾಡಿದ್ದಾದ್ರೆ ಕರ್ಮಗಳು ಅವನಿಗೆ ಅಂಟಿಕೊಳ್ಳುವುದಿಲ್ಲ. ಕರ್ಮಗಳು ಅವನಿಗೆ ಅಂಟಿಕೊಳ್ಳುವುದಿಲ್ಲ. ಅನ್ಯತಾ ಬೇರೆ ಮಾರ್ಗನೇ ಇಲ್ಲ, ಅವನಿಗೆ ಕರ್ಮ ಅಂಟಿಕೊಂಡೇ ಅಂದ್ಕೊಳ್ತಾರೆ. ಈಶ್ವರ ಭಾವದಿಂದ ತಾನು ಮಾಡಬೇಕಾದ ವೈದಿಕ ಕರ್ಮವಾಗಲಿ ಲೌಕಿಕ ಕರ್ಮವೇ ಆಗಲಿ ತಾನು ಮಾಡಬೇಕಾದ ಕರ್ಮಗಳನ್ನ ಕರ್ತವ್ಯ ಅಂತ ಮಾಡಿಕೊಂಡು ಹೋಗಿದ್ದಾದ್ರೆ, ಈಶ್ವರ ಭಾವನ ಇಟ್ಕೊಂಡಿದ್ದಾದ್ರೆ ಕರ್ಮಗಳು ಅವನಿಗೆ ಅಂಟುವುದಿಲ್ಲ. ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಹಿಯರ್. ಏವಮೇವಂ ಪ್ರಕಾರೇಣ ಇದೇ ಪ್ರಕಾರವಾಗಿ ತ್ವಯಿ ನೀನು ಜಿಜೀವಿಷತಿ ನೀನು ಜೀವನವನ್ನು ನಡೆಸು. ನರೇ ಯಾರು ಹೇಳ್ತಾ ಇದ್ರ ಅದನ್ನ? ನರೇ ಮನುಷ್ಯನಿಗೆ. ಎಂತ ಮನುಷ್ಯ ಇವ ಹೇಳ್ತಾರೆ ನೋಡ್ರಿ. ನರ ಮಾತ್ರ ಅಭಿಮಾನಿ ನೀತ, ನಾನು ಮನುಷ್ಯನು ಅಂತ ಯಾವನು ಅಭಿಮಾನ ಹೊಂದಿದ್ದಾನೋ? ಅರ್ಥ ಏನು? ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಅಸೋಸಿಯೇಟ್ ಆಗಿದ್ದಾನೋ? ಇವುಗಳೆಲ್ಲವೂ ನಾನೇ ಎಂದು ನಿಶ್ಚಯ ಮಾಡಿಕೊಂಡಿದ್ದಾನೋ ಅವನಿಗೆ ನರ ಅಂತ ಕರೀತಾರೆ. ನರಗಳಲ್ಲಿ ಅಭಿಮಾನ ಹೊಂದಿರೋನು ನರ, ನಾರೋನು ನರ ಅಲ್ಲ. ಈ ನರ ನಾರಿಗಳಲ್ಲಿ ಅಂದ್ರೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು, ಅಂತರೇಂದ್ರಿಯಗಳು, ಬಾಹ್ಯೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಭಾವನೆಗಳು, ಅನಿಸಿಕೆಗಳು, ಆಸೆಗಳು, ಇಚ್ಛೆಗಳು, ರಾಗದ್ವೇಷಗಳು, ಇವುಗಳಲ್ಲಿ ಅವನು ಅಭಿಮಾನ ಹೊಂದಿದ್ದಾನೆ. ಏನಾದ್ರೂ ಬಿಟ್ಟಿರ್ತೀನಿ, ಸಿಟ್ಟ ಬಿಟ್ಟಿರ್ಲಿಕ್ಕೆ ನನ್ನ ಕಡೆಯಿಂದ ಆಗುದಿಲ್ಲ. ಇವನೊಂದು ನಮೂನೆ ಅಭಿಮಾನ. ಎಷ್ಟೆಷ್ಟು ತರ ಅಭಿಮಾನಗಳು ನಮಗವರ ಮೋಹಗಳು. ಸೊ ಇವನಿಗೆ ನರ ಅಂತ ಸಂಬೋಧನ. ನರ ಮಾತ್ರ ಅಭಿಮಾನಿ ನೀತ ಏತಸ್ಮಾತ್ ಅವನು ಆದ್ದರಿಂದಾಗಿ ಏನ್ ಮಾಡ್ಬೇಕು? ಅಗ್ನಿಹೋತ್ರಾದಿ ಕರ್ಮಾಣಿ ಕುರುವತಃ ಅಗ್ನಿಹೋತ್ರ ಇತ್ಯಾದಿ ಕರ್ಮಗಳನ್ನು ಮಾಡಿಕೊಂಡು ಹೋಗ್ಬೇಕು. ವರ್ತಮಾನಾತ್ ಪ್ರಕಾರಾತ್ ಅನ್ಯಥಾ ಈಗ ನಾವು ಹೇಳಿದಂತಹ ಈ ಮಾರ್ಗದರ್ಶನ ಹೊರತುಪಡಿಸಿ ಅನ್ಯಥಾ ಬೇರೆ ಮಾರ್ಗವು ಪ್ರಕಾರಾಂತರಂ ನಾಸ್ತಿ ಬೇರೆ ಮಾರ್ಗವೂ ಇಲ್ಲ. ಏನಕ್ಕೆ ಏನಕ್ಕೆ ನಾಸ್ತಿ? ಬೇರೆ ಮಾರ್ಗ ಇಲ್ಲ. ಏನಕ್ಕೆ ನಾಸ್ತಿ? ಕರ್ಮಗಳು ಅಂಟಿಕೊಳ್ಳದೆ ಇರುವ ಸಾಧ್ಯತೆ ಇಲ್ಲ. ಹೇಳ್ತಾರೆ ನೋಡಿ, ಹೌದು, ಅನ್ಯಥಾ ಪ್ರಕಾರಾಂತರಂ ನಾಸ್ತಿ ಏನ ಪ್ರಕಾರೇಣ ಅಶುಭಂ ಕರ್ಮ ನ ಲಿಪ್ಯತೆ. ಅಶುಭವಾದ ಕರ್ಮಗಳು ನನಗೆ ಅಂಟಬಾರದು ಅಂತಂದ್ರೆ ಈ ಒಂದು ಮಾರ್ಗ ಹೊರತು ಬೇರೆ ಮಾರ್ಗ ಇಲ್ಲ. ಯಾವುದು ಒಂದು ಮಾರ್ಗ? ಈಶ್ವರ ಭಾವದಿಂದ ಕರ್ಮಗಳನ್ನ ಮಾಡಿಕೊಂಡು ಇದು ನೀ ಕರ್ಮಯೋಗ ಅನ್ನುವಂತಿದ್ರೊಳಗೆ ಈ ಒಂದೇ ಶ್ಲೋಕದೊಳಗೆ ಉಪಾಸನಾನೂ ಬಂತು, ಭಕ್ತಿನೂ ಬಂತು, ಎಲ್ಲ ಬಂತು. ಈ ಮೂರರ ತಾತ್ಪರ್ಯ ಒಂದೇ ಒಂದು, ಈಶ್ವರ ಭಾವ ಇರಬೇಕು. ಈಶ್ವರ ಭಾವ ಇಟ್ಕೊಂಡು ಭಜನೆ ಮಾಡು, ಈಶ್ವರ ಭಾವ ಇಟ್ಟುಕೊಂಡು ನೀನು ಹಾರ್ಮೋನಿಯಂ ನೋಡಿಸು, ಈಶ್ವರ ಭಾವ ಇಟ್ಕೊಂಡು ತಬಲಾ ನೋಡಿಸು, ಈಶ್ವರ ಭಾವ ಇಟ್ಕೊಂಡು ಅರ್ಚನೆ ಮಾಡು, ಈಶ್ವರ ಭಾವ ಇಟ್ಕೊಂಡು ನಾಮಸ್ಮರಣೆ ಮಾಡು, ಈಶ್ವರ ಭಾವ ಇಟ್ಕೊಂಡು ಲೌಕಿಕ ಕರ್ಮ ಮಾಡು, ಈಶ್ವರ ಭಾವ ಇಟ್ಕೊಂಡು ವ್ಯವಹಾರ ಕರ್ಮ ಮಾಡು, ಈಶ್ವರ ಭಾವ ಇಟ್ಕೊಂಡು ದಲಿತೀನ ದಲಿತ ದಲಿತರ ಸೇವೆಯನ್ನ ಮಾಡು. ಈಶ್ವರ ಭಾವ ಇರಬೇಕು. ಪ್ರಸಿದ್ಧಿಗಾಗಿಯೋ ಪ್ರತಿಷ್ಠೆಗಾಗಿಯೋ ಸ್ಪರ್ಧೆಗಾಗಿಯೋ ನೀನು ಸೋಷಿಯಲ್ ಸೋಷಿಯಲ್ ಸೋಷಿಯಲ್ ಆಕ್ಟಿವಿಟಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರಿಲಯನ್ಸ್ ಕ್ಲಬ್ ನೋಡು, ರೋಟರಿ ಕ್ಲಬ್ ಗೃಹನೇ ಬರ ಪಾತ್ರೆ ಕೊಡ್ತೀವಿ ಅಂತ ಬಂದಾರೆ ಬಳ್ಳಾರಿಯೊಳಗೆ ಪಾತ್ರೆ ಕೊಡ್ತೀವಿ ಅಂತ ಬಂದ ಒಂದು 25-30 ಮಂದಿ ಹೆಂಗಸರು ಪಾತ್ರೆ ಕೊಡ್ತೀವಿ ಅಂತ. ನಮ್ದು ಇನ್ನೂ ಶಾಸ್ತ್ರ ಶುರುವಾಗಿಲ್ಲ, ಮಕ್ಕಳಿನ್ನೂ ಬಂದಿಲ್ಲ, ಬಂದು ನಾವು ಪಾತ್ರೆ ಕೊಡ್ತೀವಿ ಅಂತ. ಅವ್ರೇನ್ ಮಾಡಿದ್ರು, ಒಂದು 30 ತಟ್ಟೆ 30 ಕಪ್ಪು 30 ಲೋಟ 60 ಕಪ್ಪು 30 ಲೋಟ ಇಷ್ಟೊಂದು ಬಂತು. ದೊಡ್ಡ ಬ್ಯಾನರ್ ಇಷ್ಟು ಅದು ದೊಡ್ಡ ಬ್ಯಾನರ್, ಇನ್ನರ್ ವೀಲ್ ಕ್ಲಬ್ ಬ್ಯಾನರ್ ತಗೊಂಡು ಬಂದು ಮಾತಾಡಿ ಮಾಡಿ ಹಾರಾಡಕತ್ಬಿಟ್ರು. ಏನಂತೇಳಿ, ಎಲ್ಲಿದೆ, ಏನಿದ್ಕೋಬೇಕು, ಯಾರೋ ಮಕ್ಕಳಿದ್ದಾರೆ, ಮಕ್ಕಳಿಲ್ಲ, ಜಾಗ ಎಲ್ಲಿದೆ, ನಾವು ಇಷ್ಟು ಫೋಟೋ ತೋರಿಸ್ಬೇಕಾಗಿದೆ, ನಾವು ಕೊಟ್ಟಿದ್ದೇವಲ್ಲ ನಮಗೆ, ನಮ್ಗೆ ಬೇಕಾಗಿದೆ ಅದು, ಆ ಫೋಟೋ ಪಬ್ಲಿಷ್ ಮಾಡ್ಬೇಕು. ಇನ್ನು ಏನು ಇಲ್ಲ, ಆ ಸ್ಥಳಕ್ಕೆ ಬಂದದ್ದೇ 30 ತಟ್ಟೆ ಮೊಟ್ಟ ಮಾತಲಿಗೆ. ಇವ್ರು ಹೇಳ್ತಾರೆ, ಒಂದು ಒಂದು ವಾರ ಬಿಟ್ಟು ಬನ್ನಿ, ಆವಾಗ ನೀವು ಕೊಟ್ಟಿದ್ದೀರಿ ಅಂತ ಫೋಟೋ ತೋರಿಸ್ಕೊಳ್ಳಿ. ಇಲ್ಲ ಇಲ್ಲ, ಮತ್ತೆ ಬರ್ಲಿಕ್ಕೆ ಆಗಿಲ್ಲ, 8 ಕಿಲೋಮೀಟರ್ ದೂರ ಯಾರು ಬರ್ತಾರೆ? ಯಾವುದೋ ಒತ್ತಡಕ್ಕೋ, ಯಾವುದೋ ಮುಲಾಜಿಗೋ, ಯಾವುದೋ ಹೆಸರಿಗೋ, ಯಾವುದೋ ಪ್ರಸಿದ್ಧಿಗೋ ಇಲ್ಲಿ ಉಪನಿಷತ್ತು ಬೇಡ. ಮಾಡಬೇಕು ಅನಿಸಿದ್ರು ಮಾಡು, ನೀನು ಮಾಡಬೇಕು ಅಂತ ಅನಿಸ್ಲಿಲ್ಲ ಅಂತ ನೀನು ಮಾಡಬೇಡ. ಆದ್ರೆ ಏನು ಮಾಡ್ತೀವಿ ಅಂದ್ರೆ ಈಶ್ವರ ಭಾವದಿಂದ ಆತ್ಮ ಸಾಕ್ಷಿ. ಅದು ಇದನ್ನು ಹೊರತುಪಡಿಸಿ ಕರ್ಮಗಳು ಅಂಟಿಕೊಳ್ಳದೆ ಇರಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ, ನ ಲಿಪ್ಯತೆ ಇತ್ಯರ್ಥ. ಇದು ಒಂದೇ ಒಂದು ಮಾರ್ಗ, ಇದರಿಂದ ನಮಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ, ವೈದಿಕ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ, ಲೌಕಿಕ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಒಂದು ಸಲ ಈಶ್ವರ ಭಾವ ಇದ್ದಿರ್ತಾರೆ ಸ್ವಾಮಿ. ಇದರಿಂದ ಫಲ ಏನು? ಚಿತ್ತ ಶುದ್ಧಿ. ಅಲ್ಲಿಲ್ಲ, ನೀವು ಬರ್ಕೊಳ್ಳಿ. ಇದರಿಂದ ಫಲ ಏನು? ಚಿತ್ತ ಶುದ್ಧಿ. ಅತಃ ಯಾಕೇನಾಯ್ತು ಮನಸ್ಸಿನಾಗ ಅನ್ಕೊಂಡ್ರೆ ನಡೆಯಂಗಿಲ್ಲ. ಅತಃ ಶಾಸ್ತ್ರ ವಿಹಿತಾನಿ ಕರ್ಮಾಣಿ ಅಗ್ನಿಹೋತ್ರಾದೀನಿ ಕುರ್ವನ್ನೇವ ಜಿಜೀವಿಷೇತ. ಚಂದ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ ಶಾಸ್ತ್ರ, ಒಂದೇ ಒಂದು ಮಾತ್ರ ಮುಗಿಸ್ಕೊಡ್ತಾರೆ. ಆದ್ದರಿಂದ ಅತಃ ಅಂದ್ರೇನು? ಆದ್ದರಿಂದ ಶಾಸ್ತ್ರ ವಿಹಿತಾನಿ ಕರ್ಮಾಣಿ. ಶಾಸ್ತ್ರ ಶಾಸ್ತ್ರವು ನಮಗೆ ಹೇಳಿದಂತಹ ವಿಧಿಸಿದಂತಹ ಕರ್ಮಗಳು, ಶಾಸ್ತ್ರವು ನಮಗೆ ವಿಧಿಸಿದಂತಹ ಕರ್ಮಗಳು ಏನವು ಕರ್ಮಗಳು? ಅಗ್ನಿಹೋತ್ರಾದೀನಿ. ಈ ಅಗ್ನಿಕರ್ಮ, ಅಗ್ನಿಹೋತ್ರ, ಅಗ್ನಿಹೋತ್ರ ಅಂತ ಹಗಲೆಲ್ಲ ಯಾಕೆ ರೆಫರ್ ಮಾಡ್ತಾರೆ ಗೊತ್ತದೆ ನಿಮ್ದು? ಇದು ಕಡಿಮೆ ಕಡಿಮೆ 6 ತಾಸು ತಗೋದು, 1 6 ಅವರ್ಸ್ ಬೇಕು. ಗಳಿಗ ಬೆಳಗ್ಗೆ 4:00 ಇದ್ರದ್ದು ಚಾಕರಿ ಶುರು ಆಗ್ತದೆ. ಆಲ್ಮೋಸ್ಟ್ 11-12 ಗಂಟೆಗೆ ಇದು ಮಧ್ಯಾಹ್ನ ಮುಗಿತು. ಆನಂತರ ಅವ್ರದ್ದು ಈ ತರ ಪಾರಾಯಣ, ಈ ತರ ಜಪ ಅವೆಲ್ಲ ಆಗಿ ಅವರು ಭೋಜನ ಮುಗಿಸುವಾಗ 2:30-3 ಗಂಟೆ ಆಗ್ತದೆ. ಆನಂತರ ಸ್ವಲ್ಪ ವಿಶ್ರಾಂತಿ, ಆನಂತರ ಕೃಷಿ, ಸ್ವಲ್ಪ ಕೃಷಿ ನೋಡ್ಕೊಳ್ತಾರೆ. ಅವರೆಲ್ಲರೂ ರೈತರೇ ಬೇಸಿಕಲಿ, ಇವರೆಲ್ಲ ಏನಿದ್ದಾರೆ ಇವರೆಲ್ಲ ರೈತರೇ, ಕೃಷಿ ನೋಡ್ಕೊಳ್ತಾರೆ. ಕೃಷಿ ನೋಡಿಕೊಂಡು ಪುನಃ ಬಂದು ಮತ್ತೆ ಸಂಜೆಯ ಅನುಷ್ಠಾನಾದಿಗಳು ಶುರುವಾಗ್ತದೆ. ನಾನು ಹೇಳಿದೆ ನಿಮಗೆ ನಾನ್ ಕಾಂಪಿಟೇಟಿವ್ ಲೈಫ್ ಅಂದ್ರೆ ಏನು, ಸ್ಪರ್ಧಾತ್ಮಕ ಜೀವನ ಅವ್ರದ್ದಲ್ಲ. ಅವ್ರದ್ದು ಎಂತ ಜೀವನ ಅಂದ್ರೆ ಕಂಟೆಂಟೆಡ್ ಜೀವನ, ತೃಪ್ತ ಜೀವನ. ಹಾಗಾಗಿ ಅಗ್ನಿಹೋತ್ರ ಅಗ್ನಿಹೋತ್ರ ಅಗ್ನಿಹೋತ್ರ ಎಷ್ಟು ಕಡೆ ನೀವು ಗೊತ್ತಿರಿ ಗೊತ್ತಾ, ಈ ಅಗ್ನಿಹೋತ್ರ ಅನ್ನೋ ಕರ್ಮವನ್ನು ರೆಫರ್ ಮಾಡ್ತಾರೆ. ಇದು ಹಾನಿಗಳದ ಅಗ್ನಿಹೋತ್ರ ಇತ್ತು, ಹಾನಿಗಳದ ಇತ್ತು. ಆಕಾಶಿಕರ್ ಅಂತ ಒಂದು ಮನೆ ಇದೆ, ಅವರ ಮಕ್ಕಳು ಮೊಮ್ಮಕ್ಕಳು ನಮ್ಮ ಶಾಲೆ ಬರ್ತಾರೆ, ಬರ್ತಾರೆ. ಅವ್ರ ತಂದೆ ಕೂಡ ನೋಡಿದ್ದೀನಿ, ಅಗ್ನಿಹೋತ್ರ ಮಾಡ್ತಾ ಇದ್ದಂತ ತಂದೆಯನ್ನು ನಾನು ನೋಡಿದೆ. ಪೂಜ್ಯ ಸ್ವಾಮೀಜಿಯವರು ಮೊಟ್ಟ ಮೊದಲನೇ ಪೂರ್ಣ ಕುಂಭ ಸಾಧಕ ಅವರೇ ಮಾಡಿದ್ದು ಈಗ 30-35 ವರ್ಷ. ಸೊ ಅಗ್ನಿಹೋತ್ರ ಇಲ್ಲಿ ಎಲ್ಲರಲ್ಲಿ ಅಗ್ನಿಹೋತ್ರ ಇತ್ತು ಅಂತಂದ್ರೆ ಮಳೆ ಇಲ್ಲ ಅನ್ನೋ ಸಮಯ ಸಂದರ್ಭನೇ ಇಲ್ಲ, ಮಳೆ ಆಗಲೇಬೇಕು. ಶಾಪಗ್ರಸ್ತ ಬಳ್ಳಾರಿ ನೋಡುವ ಸಿಂಪಲ್ ಶಾಸ್ತ್ರಾಲಯ ಶುರು ಮಾಡಿದ್ರೆ ಎಷ್ಟು ಕಷ್ಟ ಕೊಡ್ತಾರೆ ಬಳ್ಳಾರಿ ಜನ. ಇನ್ನೂ ತನಕ ನಮ್ಗೆ ಅಲ್ಲಿ ವ್ಯವಸ್ಥೆಗಳಾಗಿಲ್ಲ. ಆಟೋ ರಿಕ್ಷಾ ಬಿಟ್ಟು ಹೋಗಿದ್ದಾನೆ, ಮತ್ತೆ ನಾನು ಬೆಟ್ಟ ಕರ್ಕೊಂಡು ಹೋಗಿ ಕಷ್ಟ ಬಳ್ಳಾರಿ. ಹೆಚ್ಚು ಹೆಚ್ಚಿಗೆ ಹಣ ನೋಡಿದ್ರೆ ಬಸ್ ಬಸ್ ಎಲ್ಲ ಜನಾರ್ದನ್ ರೆಡ್ಡಿ ಅಂತ ತಿಳ್ಕೊಂಡಾರೆ ಎಲ್ಲರೂ. ನಾನು ಜನಾರ್ದನ್ ರೆಡ್ಡಿನ ಕೇಳಿದಷ್ಟು ಹಣ ಕೊಡಿ, 8,000-10,000 ಅಡಿಗೆ ಮಾಡಿ, ಅದು ಬೆಳಿಗ್ಗೆ 1 ತಾಸು ಸಾಯಂಕಾಲ 2 ತಾಸು. ಚೇತನ ಜಲ್ದಿ ಹೋಗ್ಬಿಡಪ್ಪ. ಮೈ ಒನ್ ಡೌಟ್, ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಅಗ್ನಿಹೋತ್ರ. ಈವನ್ ಇಫ್ ಇಟ್ ಇಸ್ ದೇ, ಇಟ್ ಇಸ್ ನಾಟ್ ಅ ಸಿಸ್ಟಮೆಟಿಕ್ ಅಗ್ನಿಹೋತ್ರ. ಯಾಕಂದ್ರೆ ಆರ್ಯ ಸಮಾಜದವರು, ಆರ್ಯ ಸಮಾಜದವರು ನಿತ್ಯ ಅಗ್ನಿಹೋತ್ರ ಅಂತ ಮಾಡ್ತಾರೆ. ಅದು ಕ್ರಮಬದ್ಧವಾದ ಅಗ್ನಿಹೋತ್ರ ಅಲ್ಲ, ಅದೊಂಥರ ಲೋಕಲ್ ಅನಸ್ಥೇಷಿಯಾ ಇದ್ದಂಗೆ ನಾವು ಮಾಡಿದೀವಿ ಅನ್ನೋ ಸಮಾಧಾನ. ಒಂದಿಷ್ಟೇ ಒಂದು ಒಂದು ಅಗ್ನಿ ಇಷ್ಟೇ ಅಗ್ನಿ ಕುಂಡ ಇರ್ತಾರೆ, ಅವ್ನು 2 ಕುಳ್ಳು ಹಾಕ್ತಾರೆ, ಒಂದಿಷ್ಟು ಚಕ್ಕಿ ಇಷ್ಟು ಚೆನ್ನಾಗಿ ಚಿಕ್ಕಿ ಹಾಕ್ತಾರೆ, ಒಂದು 2 ತುಪ್ಪ ಹಾಕ್ತಾರೆ, ಆಮೇಲೆ ಅದನ್ನ ಹೊತ್ತಿಸ್ತಾರೆ, ಒಂದು 2 ಮಂತ್ರ ಹಾಕ್ತಾರೆ, ಮುಗೀತು ಅಂತ ಪೂರ್ಣ ಆಗುತ್ತೆ ಮಾಡಿ ಇಷ್ಟೇ. ಇದು ಅಗ್ನಿಹೋತ್ರ, ಇದು ಸಿಸ್ಟಮೆಟಿಕ್ ಅಗ್ನಿಹೋತ್ರ. ಸಿಸ್ಟಮೆಟಿಕ್ ಅಗ್ನಿಹೋತ್ರ ಬೇಕಾ? ಒಂದು ಹಸು ಸಾಕ್ಬೇಕು, ಹಸುವನ್ನು ನೀನೇ ಬೆಳೆಸ್ಬೇಕು, ಆ ಹಸುವಿನ ತುಪ್ಪ ನೀನೇ ಕಾದಿಡ್ಬೇಕು, ಆ ಕಾದಿಟ್ಟು ಆ ತುಪ್ಪನೇ ಉಪಯೋಗ ಮಾಡ್ಬೇಕು, ನೀನೇ ಮಾಡ್ಬೇಕು. ನಿನ್ನ ಅನುಪಸ್ಥಿತಿಯಲ್ಲಿ ಬೇರೆ ಯಾರೂ ಮಾಡ್ತಕ್ಕಂತ ಎಕ್ಸೆಪ್ಟ್ ಯುವರ್ ವೈಫ್, ನಿನ್ನ ಹೆಂಡತಿ ಮಾಡ್ಬೋದು. ಸಿಸ್ಟಮೆಟಿಕ್ ಅಂದ್ರೆ ಹಿಂಗಿರ್ತದೆ. ಯಾರೋ ಸಾಕಿದ ಹಸು, ಯಾವುದೋ ಹಸುವಿನ ಚಾಕರಿ ಮಾಡಿದ್ದು, ಅದರದ್ದು ತುಪ್ಪ ಹಾಲು ತರಬೇಕು, ಸಾರಿ ಅದು ನಡೆಯುವುದಿಲ್ಲ. ನೀನು ಹಾಲು ಹಸುವನ್ನ ಸಾಕಿ ಆ ಹಸುವಿನ ಸೇವೆಯನ್ನು ನೀನೇ ಮಾಡಬೇಕು. ಅದೇ ಪಂಚಗವ್ಯ ಉಪಯೋಗ ಮಾಡಬೇಕು, ಅದೇ ನೀವು ಅದೇ ಹಸುವಿನ ಸಗಣಿಯನ್ನು ಉಪಯೋಗ ಮಾಡಬೇಕು, ಅದರದೇ ಕೊಳ್ಳು ಉಪಯೋಗ ಮಾಡಬೇಕು, ಎಲ್ಲ ಎಲ್ಲ A to Z. ಅದಕ್ಕೆ ಹೇಳಿದೆ 6 ತಾಸು 8 ತಾಸು ಬರ್ತದೆ, 8 ತಾಸು ಬೇಕು. ಅದು ಇದೆಯ ಅಪರ ಏ ಅದ ಆರ್ಯ ಸಮಾಜದಿರ್ತು, ಆರ್ಯ ಸಮಾಜದಿರ್ತು. ಏ ನಮ್ಮ ಶ್ರೀಧರ ಹಾಸನದಿಂದ ನಾವು ನಿತ್ಯ ಅಗ್ನಿಹೋತ್ರ ಮಾಡ್ಕೊಂಡು ಹೇಳ್ತಾರೆ. ಏನು ಅಗ್ನಿಹೋತ್ರ ಅದು ಆಕ್ಚುಲಿ ಏನ್ ಗೊತ್ತಾ, ಅಗ್ನಿ ಕಾರ್ಯ, ಅಗ್ನಿ ಕಾರ್ಯವೇ ಅಗ್ನಿಹೋತ್ರ. ಅಗ್ನಿ ಕಾರ್ಯ ಅಂತಂದ್ರೆ ಜಾತವೇದ ಅಗ್ನಿಯನ್ನ ಆಹ್ವಾನ ಮಾಡಿ ಅವನ ಸಾಕ್ಷಿಯಾಗಿ ಪ್ರಮಾಣ ಮಾಡೋದು. ನಾ ಸಂಜೆವರೆಗೆ ಇವತ್ತು ಇವತ್ತು ಇಡೀ ದಿವಸ ನಾನು ಯಾವ ಥರ ಇರ್ತೇನೆ, ಅವನ ಸಾಕ್ಷಿಯಾಗಿ ಮುಂದೆ ಜೀವನ ಅವತ್ತಿನ ಕೂತಿದ್ದೀನಿ. ಅಗ್ನಿ ಸಾಕ್ಷಿಯಾಗಿ ನಾನು ಮಾಡುವ ಇದು ಅಗ್ನಿ ಕಾರ್ಯ. ಅಗ್ನಿ ಕಾರ್ಯ ಅನ್ನೋ ಒಂದೇ, ಒಂದು ದೀಪ ಹಚ್ಚಿ ಕೈ ಮುಗಿದು ಒಂದೇ, ಎರಡು ಒಂದೇ. ಅಗರಬತ್ತಿನ ಹಚ್ಚಿದ್ರೂ ಚಿಂತೆ ಇಲ್ಲ, ಅದು ಅಗ್ನಿ ಕಾರ್ಯನೇ, ಇದು ಅಗ್ನಿ ಕಾರ್ಯನೇ. ಅದು ಎಲ್ಲಿ ಶಾರ್ಟ್ಕಟ್ ಮಾಡಬೇಕು ಮಾಡಿ ಬರ್ತದೆ. ಆದ್ರೆ ಅಗ್ನಿ ಹೊತ್ತದ್ರು ಅದು ಸಾರಿ ಶಾರ್ಟ್ಕಟ್ ಇಲ್ಲ. ಹಸು ಸತ್ರೆ ಅಗ್ನಿಹೋತ್ರನೇ ನಿಂತಂತ ಉದಾಹರಣೆಗಳು. ಹಸು ಸತ್ತೋದ್ರೆ ಅವರು ಸೆಕೆಂಡ್ ಲೈನ್ ಹಸುವನ್ನ ಬೆಳೆಸಿದ್ರು. ಸೆಕೆಂಡ್ ಲೈನ್ ಹಸು ಬೇಕಲ್ಲ, ಅದೇ ಹಸುವಿಗೇನ ಜ್ವರ ಬಂತು, ಹಸುವಿಗೇನ ಆಯ್ತು, ಇನ್ನೊಂದು ಹಸುವನ್ನು ಇಟ್ಕೋಬೇಕಲ್ವಾ. ಆ ಪ್ರಯತ್ನ ಮಾಡಿರೋದು ಅಕಸ್ಮಾತ್ ಆ ಚೆನ್ನಾಗಿದೆಯಲ್ಲ, ಇದೇನು ಸಾಲಿಲ್ಲ ಏನಿಲ್ಲ, ನಾವೊಂದು ಎಷ್ಟು ಮಾಡಿದ್ರಾಯ್ತು ಅಂತ ಅವರು ಲೈಟ್ ಹಾಕಿ ಹೋಗ್ಬಿಡ್ತಾರೆ. ಇದು ಯಾವುದೋ ಒಂದು ಕಾರಣದಿಂದ ಏನಾಗ್ತದೆ, ಓವರ್ ನೈಟ್ ಜ್ವರ ಬಂದು ಎಂತ ಬಟ್ಟೆ ನೋವಾಗ್ಯೋ ಮೇವಾಗ ಏನೋ ತಿಂದಿರ್ತಾರೆ, ಅದನ್ನ ನಿಂತೆ ಬೇರೆ ಶಕ್ತಿ ತರಂಗಿಲ್ಲ. ಈ ಬೇರೆ ಹಸು ಹಾಲು ಮುಟ್ಟಂಗಿಲ್ಲ ನೋಡಿ. ಉದಾಹರಣೆ ಅಥವಾ ಹೇಳಿಸ್ತದೆ ಅದನ್ನ ನಿಂತು ಏಕೆಂದ್ರೆ ಮಕ್ಕಳಿಗೆ ಇವನು ಹ್ಯಾಂಡ್ ಓವರ್ ಮಾಡಿರೋದಿಲ್ಲ, ತಾನೇ ತಪಸ್ಸು ತನ್ನ ತಪಸ್ಸು ತಾನೇ ಮಾಡಬೇಕು ಅಂತ ಹೊಂದಿರ್ತಾನೆ. ಮಕ್ಕಳಿಗೂ ಹ್ಯಾಂಡ್ ಓವರ್ ಮಾಡಿದ್ರೆ ಆ ಪ್ರಶ್ನೆ ಬೇರೆ ಇರ್ತಿತ್ತು. ಫೇಮಸ್ ಫೇಮಸ್ ಮೊಟ್ಟೆಗಳು ಸ್ವರ್ಣಹಳ್ಳಿ ಸ್ವಾಮೀಜಿ ಭಗವದ್ಗೀತಾ ಅಭಿಯಾನ, ಸ್ವರ್ಣಹಳ್ಳಿ ಸ್ವಾಮೀಜಿ ಅವರ ಅಣ್ಣ ಅಗ್ನಿಹೋತ್ರ ಇಟ್ಟಂತವ್ರು, ಸುಮಾರು 40 ವರ್ಷ ನಡೆದಂತವ್ರು. ಈ ಹೋಗೋ ಕಾಲ ಬಂದಾಗ ನನ್ನ ತಗೊಂಡಿದ್ದೆ, ಇದು ನಿಲ್ಲಿಸ್ದಾಗಿ ನೋಡ್ಕೊಳ್ಳಿ ಅಂತ ನೋಡ್ಕೊಳ್ತೀನಿ ಅಂತಂದೆ. ಭಾರಿ ಧೈರ್ಯ ನನಗಿಂತ ಹೊರಗೆ ಹೇಳ್ಬೇಕಂದ್ರೆ ನಾನಂತೂ ನೋಡಿದ್ರು ಏನೂ ಇಲ್ಲ, ಆಯ್ತು ನಿಲ್ಲೋದಿಲ್ಲ, ನೀವು ಮಾಡ್ಕೊಂಡು ಹೋಗಿ ಎಷ್ಟು ಖರ್ಚಾಗ್ತದೆ ಹೇಳಿದೆ. ಇಂದಿಷ್ಟು ಖರ್ಚಾಗ್ತದೆ ಅಂದ್ರೆ ಇದ್ದಿದ್ ಬಿದ್ದಿದ್ದೆಲ್ಲ ಸೇರಿಸಿ ಹವ್ಯಕ್ರಲ್ವಾ, ಅದು ಇದ್ದಿದ್ದು ಎಲ್ಲ ಸೇರಿಸಿ ಒಂದಿಷ್ಟು ಕೊಟ್ಟು ಇಷ್ಟ ಆಗ್ತದ ಅಂತ ಆಯ್ತು. ಆದ್ರೆ ಇದ್ರ ಮೇಲೆ ಒಂದು ಸ್ವರ್ಣಹಳ್ಳಿ ಸ್ವಾಮೀಜಿ ಒಂದು ಸಿಗ್ನೇಚರ್ ಮಾಡಿ, ಯಾಕಂದ್ರೆ ಸ್ವಂತ ಅಣ್ಣ ಸ್ವರ್ಣಹಳ್ಳಿ ಸ್ವಾಮೀಜಿಗೇನು ಕೊರತೆ ಇಲ್ಲ, ಕೋಟಿ ಕೋಟಿ ಕೋಟಿ ಹಣ ಬಿದ್ದದೆ ಅವ್ರಿಗೇನು ಕೊರತೆ ಇಲ್ಲ. ಅವ್ರ ಸ್ವಂತ ಅಣ್ಣ ಅಗ್ನಿಹೋತ್ರ ನನ್ನಂತ ಭಿಕ್ಷುಕನ ಹತ್ರ ಬಂದು ಅದನ್ನು ಪೂರೈಸಿರಿ ಅಂತ ಹೇಳುವಂತ ಬಂದ ಪ್ರಶ್ನೆ ಬಂದಾಗ ಅವ್ರು ಹೇಳಬೇಕಾದ್ರೆ ನಾನು ಎತ್ತಿಟ್ರೆ ಸರಿ ಆಗೋದಿಲ್ಲ, ಅವ್ರನ್ನ ಸಿಗಿಸ್ಕೊಂಡ್ಬಿಟ್ಟೆ. ಇಮ್ಮಿಡಿಯೇಟ್ ರಾತ್ರಿ ಫೋನ್ ಬಂತು ಅವ್ರು, ಸ್ವಾಮೀಜಿ ಆ ಕೆಲಸ ಮಾತ್ರ ಮಾಡಿಕೋಬೇಕು, ನನ್ನ ಮನೆ ಯಾವ್ದು ಹೋಗ್ತದೆ, ಅವರು ಸರಿಯಾಗಿ ಅಗ್ನಿಹೋತ್ರ ಮಾಡ್ತಾ ಇಲ್ಲ, ನೀವು ಅದನ್ನ ಎಲ್ಲರೂ ಸುಮಾರು ಪರಿಸ್ಥಿತಿ ನಾನೇನಾದ್ರು ಎಷ್ಟು ಅಂತ ಸೇವ್ ಮಾಡಿಬಿಟ್ಟಿದ್ದೆ ಅಂತಂದ್ರೆ ಹೀಗೆ ನಿಂತು ಹೋಗ್ಲಿಕ್ಕೆ ಹಲವಾರು ಕಾರಣಗಳು. ಹಾನಿಗಳು ನಿಂತದ್ದು ಹೆಂಗಂದ್ರೆ ಮನೆಯ ಮುದುಕಿ ಬ್ಯಾಸರಾಗಿ ಆಜ್ಞೆ ಹೋದ್ರೆ ಕೆಲಸ ಆ ಕೆಲಸದಕ್ಕೆ ಏನ್ ಮಾಡಿದ್ರು ಅಂತ ನಾ ಹೇಳಿದ್ರೆ ನಿಮ್ಗೆಲ್ಲ ಬೇಸರ ಆಗ್ತದೆ ಹೇಳಿಲ್ಲ. ಎಷ್ಟೋ 100 ವರ್ಷದಿಂದ ನಡೆದಂತ ಆಜ್ಞೆ ಹೋದ್ರ ಕಾಶಿಕರ ಸಾಮಿ ಅಂತ 100 ವರ್ಷದ ಆಜ್ಞೆ ಹೋದ್ರ ಏನ್ ಯಾವಾಗ್ಲೂ ಮಾಡ್ಕೋ ಕೂರ್ತಾರೆ ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅಂದ್ಬಿಟ್ಟು ಹಾಳ ಮಾಡ್ತೀವಿ. ಇವ್ರು ಎದ್ ನೋಡ್ತಾರೆ ಅಯ್ಯೋ ಎಷ್ಟು ವರ್ಷದಿಂದ ನಾನ್ ಸ್ಟಾಪ್ ಅಗ್ನಿ ಕಾಪಾಡ್ಬೇಕಾಗ್ತದೆ, ಅಗ್ನಿ ಆರಂಗಿಲ್ಲ, 24 ವರ್ಷ ಕಾಪಾಡ್ಬೇಕು ಮತ್ತು ಪವಿತ್ರವಾದ ರೀತಿಯಲ್ಲಿ ಕಾಪಾಡ್ಬೇಕು. ಆ ಭಾಗದಲ್ಲಿ ಒಂದು ಒಂದು ಇರುವೆ ಕೂಡ ಹೋಗ್ಬಾರ್ದು, ಒಂದು ಸೊಳ್ಳೆ ಕೂಡ ಹೋಗ್ಬಾರ್ದು. ಅದೇ 10 ಅಡಿ 10 ಅಡಿ ಕ್ಷೇತ್ರ ಅಷ್ಟರೊಳಗೆ ಏನು ಹೋಗ್ತಕ್ಕದ್ದು ಅವಾಗ ಮಾತ್ರ ಪರ್ಜನ್ಯ ಬೆಳೆ ಯಜ್ಞ ಭವತಿ ಪರ್ಜನ್ಯ ಪರ್ಜನ್ಯಾದನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಅನ್ನಾತ್ ಭವಂತಿ ಭೂತ. ಇದು ಇಷ್ಟು ಇಷ್ಟು ಸ್ಪಷ್ಟತೆ ಅದು. ಆ ಜಗದ ಏನು ಪೊಲ್ಯೂಷನ್ ಆಗ್ತದೆ. ಇದು ಇವಳು ಪೊಲ್ಯೂಟ್ ಮಾಡ್ತಾರೆ. ಆದ್ರೆ ಹೇಳ್ತಾರೆ ಹಂಗೋದ್ರೆ ಅದು ಪೊಲ್ಯೂಟ್ ಆದ್ಮೇಲೆ ಅದೇನು ಭೂಮಿ ಇತ್ತು ಕೆಂಡ ಇತ್ತು ಅದಷ್ಟು ಬಂಗಾರ ಅದಷ್ಟು ಬಂಗಾರ ಸಾಲಿಡ್ ಗೋಲ್ಡ್ ಅವರು ಸುತಿ ನಾವು ಹಂಗ ನೋಡ್ತೇವೆ. ಸೊ ಹೀಗಾಗಿ ನಿಮಗೆ ಕರ್ಮಕಾಂಡ ಅಂದ ತಕ್ಷಣನೇ ಏನ್ ಬರ್ತದೆ ಅಗ್ನಿಹೋತ್ರ. ಅದಕ್ಕೆ ಅಗ್ನಿಹೋತ್ರಾದೀನಿ ಹೌದು ಅಗ್ನಿಹೋತ್ರಾದೀನಿ ಏನ ಅಗ್ನಿಹೋತ್ರಾದೀನಿ ಕುರುವನ್ನೇವ ಜಿಜೀವಿಷೇತ ಮಾಡ್ತಾನೆ ನೀನು ಜೀವನವನ್ನ ನಡೆಸು. ಕಥಂ ಪುನಃ ಇದಂ ಅವಗಮ್ಯತಿ ಪೂರ್ವೀಣ ಸನ್ಯಾಸಿನಃ ಜ್ಞಾನ ನಿಷ್ಠಾ ಉಕ್ತ ದ್ವಿತೀಯೇನ ತದಶಕ್ತಸ್ಯ ಕರ್ಮ ನಿಷ್ಠಾ ಇತಿ. ಏನ್ರಿ ಒಂದೇ ನಾಲ್ಕಿಂದ ಎರಡು ಮಾತು ಹೇಳ್ತಿರಲ್ಲ ನೀವು. ಈ ಮುಂಚಿತವಾಗಿ ಹೇಳಿದ್ರಿ ಪುನಃ ಇದಂ ಅವಗಮ್ಯತೆ ಕಥಂ ಅವಗಮ್ಯತೆ. ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಈ ಡಬಲ್ ಡಬಲ್ ಹೇಳಿಕೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಏನಪ್ಪ ಡಬಲ್ ಹೇಳಿಕೆ? ಮೊದಲು ಒಂದು ಅರ್ಥ ಹೇಳಿದ್ರಿ ಏನು ಸನ್ಯಾಸಿನಃ ಜ್ಞಾನ ನಿಷ್ಠಾ ಉಕ್ತ. ಸನ್ಯಾಸಿಗಳಾದವರು ಜ್ಞಾನಕ್ಕೆ ನಿಷ್ಠೆ ಉಳ್ಳವರಾಗಿರುತ್ತಾರೆ ಅಂತ ಒಂದು ಮಾತು ಹೇಳಿದ್ರಿ. ಆಮೇಲೆ ದ್ವಿತೀಯೇನ ತದ್ ಅಶಕ್ತಸ್ಯ ಯಾರಿಗೆ ಆ ಸನ್ಯಾಸ ಸಾಧ್ಯವಿಲ್ಲವೋ ಅವರಿಗೆ ಕರ್ಮ ನಿಷ್ಠಾ ಇತಿ ಅವರಿಗೆ ಕರ್ಮ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರಿ. ಅವರಿಗೆ ಜ್ಞಾನ ಪಡ್ಕೋಬೇಕು ಅಂತ ಹೇಳಿದ್ರಿ. ಇವರಿಗೆ ಕರ್ಮ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರಿ. ಇದು ಹೇಗೆ ಒಬ್ಬರೇ ಡಬಲ್ ಹೇಳಿಕೆಯನ್ನ ನೀವು ಕೊಡ್ಲಿಕ್ಕೆ ಸಾಧ್ಯ? ಅದು ಯಶಸ್ಸಿನ ಮಾರ್ಗ, ಇದು ಯಶಸ್ಸಿನ ಮಾರ್ಗ. ಆ ಯಶಸ್ಸಿನ ಮಾರ್ಗದಲ್ಲಿ ಜ್ಞಾನ ನಿಷ್ಠಾ ತೋರಿಸಿದ್ರಿ, ಈ ಯಶಸ್ಸಿನ ಮಾರ್ಗದಲ್ಲಿ ಕರ್ಮ ನಿಷ್ಠಾ ತೋರಿಸಿದ್ರಿ. ಬಹುಶಃ ಇವೆರಡು ಬೆರೆಸಿ ಹೇಳಬೇಕು ಅಂತ ಅನಿಸ್ತದೆ, ನೀವು ಬೇರೆ ಬೇರೆ ಮಾಡಿ ಹೇಳಿಕತ್ತೀರಿ ಅಂತ ಸಂದೇಹವನ್ನು ಎತ್ತಿಕೊಂಡಾಗ ಅದಕ್ಕೆ ಪರಿಹಾರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಉಚ್ಯತೆ ಜ್ಞಾನ ಕರ್ಮಣೋ ವಿರೋಧಂ ಪರ್ವತವತ ಅಕಂಪ್ಯಂ. ಸರಿಯಾಗಿ ಪ್ಲೀಸ್ ಸ್ಪ್ಲಿಟ್ ಮಾಡ್ಕೊಡ್ರಿ, ನಿಮ್ಗೆ ಪುನಃ ಓದ್ಲಿಕ್ಕೆ ಬಂದಾಗ ನಿಮ್ಗೆ ಕಷ್ಟ ಆಗ್ತದೆ. ಪರ್ವತವತ ಅಕಂಪ್ಯಂ ಯಥೋಕ್ತಂ ನ ಸ್ಮರಸಿ ಕಿಂ. ಏನಪ್ಪ ನಾವು ಹಿಂದೆ ಕೇಳಿದ್ದೇನೆ ನೆನಪಾಗ್ತಾ ಇಲ್ವಾ? ಹಿಂದೆ ಕೇಳಿದ್ದೇನೆ ನಿಮ್ಗೆ ಕಿಂ ಸ್ಮರಸಿ ಕಿಂ ಕಿಂ ನ ಸ್ಮರಸಿ ನ ಸ್ಮರಸಿ ಕಿಂ ಕಿಂ ನ ಸ್ಮರಸಿ. ನೀನ್ ಯಾಕದ ನೆನಪು ಮಾಡ್ಕೋಬಾರ್ದು? ನೆನಪು ಮಾಡ್ಕೋ. ಏನಂತಂದ್ರೆ ಜ್ಞಾನ ಕರ್ಮಣೋಹೋ ವಿರೋಧಂ. ಜ್ಞಾನ ಮತ್ತು ಕರ್ಮ ಎರಡರಲ್ಲಿ ಏನಿದೆ? ವಿರೋಧ ಇದೆ. ಜ್ಞಾನ ಕರ್ಮಣೋಹೋ ವಿರೋಧಂ. ಎಷ್ಟು ವಿರೋಧ ಇದೆ? ಪರ್ವತವತ ಅಜಗಜಾಂತರ ಅಕಂಪ್ಯಂ. ಪರ್ವತದ ಲಕ್ಷಣ ಎಂದ್ರೆ ಅಲಗಾಡದೆ ಹೇಗಿರುತ್ತದೆಯೋ ಹಾಗೆ ಜ್ಞಾನ ಕರ್ಮಗಳ ಮಧ್ಯದ ವಿರೋಧ ಅಲಗಾಡಲಿಕ್ಕೆ ಸಾಧ್ಯವೇ ಇಲ್ಲ. ಶಾಶ್ವತವಾದ ವಿರೋಧ ಅಂತ ಅರ್ಥ. ನ ಸ್ಮರಿಸಿ ಕಿಂ, ನೀನು ಜ್ಞಾಪಕ ಮಾಡ್ಕೋಬಾರ್ದ? ತಿಂಡಿ ಮಾಡ್ಕೊಂಬ ಜ್ಞಾಪಕ ಆಗ್ತದೆ ಹನ್ನೊಂದು ಹನ್ನೊಂದರಿಗೆ ಪುನಃ ಮತ್ತೆ ಕ್ಲಾಸ್ ಮಾಡ್ತೀನಿ. 9 ಗಂಟೆ ಆಯ್ತು. ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜ.